ಯಕ್ಷಗಾನ ಕರ್ಣಾವಸಾನ ಸುಜಾತ ಹೆಗಡೆಯವರಿಂದ. ಗಜಮುಖ ನಿನ್ನ ಸೋವರಗಳ ಪ್ರಭುವೇ ಗಜಮುಖ ಬಂದ ರಥವು ಕಾಣುತ್ತ ಮುಂದರಿಯುತ ಸಮ್ಮುಖದೊಳ್ಮುರಹರನ ಚಂದವೇ ಸಾರಥಿ ತನವಿದು ಸುಂದರನೆಯನುತ ಶಲ್ಯನೋಳ್ ಜರೆಯುತ್ತೆಂದ ಆ ಅರ್ಜುನ, ಮಹಾಭಾರತದ 17ನೇ ದಿನದ ಯುದ್ಧ ಪ್ರಾರಂಭ ಆಗ್ತಾ ಉಂಟು. ಮಗನನ್ನ ಕಳೆದುಕೊಂಡು ಕೋಪ ಶೋಕಗಳಿಂದ ಕೂಡಿದ ಕರ್ಣನ ರಥ ಈ ಕಡೆಗೆ ಬರ್ತಾ ಉಂಟು. ಕರ್ಣಾರ್ಜುನರಲ್ಲಿ ಕಾಳಗವು ಪ್ರಾರಂಭವಾಗುವ ಪೂರ್ವದಲ್ಲಿ ಅವನ ಸಾರಥಿಯನ್ನ ಒಮ್ಮೆ ಕೆಣಕಿ ನೋಡ್ತೇನೆ. ಏನು ಚಂದ, ಏನು ಚಂದ! ಓಹೋ, ಶಲ್ಯಭೂಪತಿಗಳೋ, ನಮಸ್ಕಾರ ನಮಸ್ಕಾರ. ನಮಸ್ಕಾರ ಕೃಷ್ಣ, ನಮಸ್ಕಾರ. ಏನಯ್ಯ ಇದು? ಏನಯ್ಯ ಶಲ್ಯ ಭೂಪ ಶಲ್ಯ ಭೂಪ ನಿನ್ನಂಗ ಇದೇ ನೈಯ ಮದನ ರೂಪ ನಿನ್ನಂಗ ಇದು ಏನಯ್ಯ ಮದನ ರೂಪ ಸಾರಥಿತನವಿದು ಹೀನ ವೃತ್ತಿಗಳೆ ಕೈಯ ನಿನಗೆ ಹೀನ ವೃತ್ತಿಗಳೆ ಕೈಯ ಬೇಳಯ್ಯ ಮದನ ರೂಪ ಏನಯ್ಯ ಶಲ್ಯ ಭೂಪ ನಿನ್ನಂಗ ಇದೇನಯ್ಯ ಮದನ ರೂಪ. ಅಯ್ಯ ಶಲ್ಯ ಭೂಪ, ನೀನು ಮಾದ್ರ ದೇಶದಲ್ಲೇ ಅತ್ಯಂತ ಸುಂದರವಾದ ರೂಪ ನಿನ್ನದು. ಅಷ್ಟೇ ಅಲ್ಲ, ವೈರಿಗಳಿಗೆ ಸುಪ್ರತಾಪ. ಈ ಲೋಕದಲ್ಲಿ ನಿನ್ನಂತವರು ಸಿಗುವುದು ಬಹಳ ಅಪರೂಪ. ನೀನು ಪಾಂಡವರಿಗೆ ಪ್ರಿಯ ಬಂಧು, ಆದರೂ ಕೌರವನ ಪಕ್ಷದವನಾಗಿ ನಿಂತಿದ್ದೀಯ. ಇಂದು ಮಾದ್ರ ದೇಶದ ಸುಂದರಿಯರ ಗಲ್ಲವನ್ನು, ವೈರಿಗಳ ತಲೆಯನ್ನು ಒಡೆಯುವ ಗದೆಯನ್ನೂ ಹಿಡಿಯಬೇಕಾದ ಕೈಯಲ್ಲಿ ಚಮ್ಮಟಿಗೆಯನ್ನ ಹಿಡಿದು ಬಂದಿದ್ದೀಯಲ್ಲ. ಹೆಗಲ ಮೇರಲಿರಬೇಕಾದ ಶಲ್ಯವನ್ನ ಯಾರಾದ್ರೂ ಕಾಲನ್ನ ಮರೆಸುವುದಕ್ಕೆ ಹಾಕ್ತಾರೇನು? ಮಾದ್ರ ದೇಶದಲ್ಲಿ ಸಂಪತ್ತಿಗೆ ಬರವಿಲ್ಲ, ಬರಗಾಲ ಬಂದ ಸುದ್ದಿಯೂ ಇಲ್ಲ. ಹಾಗಿದ್ದರೂ ಬದುಕಿನ ಬಂಡಿಯನ್ನ ಸಾಗಿಸುವುದಕ್ಕೆ ಬಂಡಿಯನ್ನ ನಡೆಸುವ ವೃತ್ತಿ ಅನಿವಾರ್ಯವಾಗಿರಲಿಲ್ಲ. ನಮಗೆ ಒಂದು ಸ್ವಲ್ಪ ಸೂಚನೆಯನ್ನ ಕೊಟ್ಟಿದ್ರೆ ಸಾಕಿತ್ತು, ನಿನ್ನ ಅರ್ಹತೆಗೆ ತಕ್ಕ ಉದ್ಯೋಗವನ್ನ ಕೊಡಿಸಬಹುದಿತ್ತು. ಅದರ ಬದಲಿಗೆ ಸಾರಥಿತನದಂತ ಹೀನ ವೃತ್ತಿಯನ್ನ ಹಿಡಿದು ನಿನ್ನ ಮಾನವನ್ನಷ್ಟೇ ಅಲ್ಲ, ಮಾದ್ರ ದೇಶದ ಮಾನವನ್ನು ಕಳೆದೇ ಇಲ್ಲ. ನಿನ್ನ ಬಗೆಯ ಅನುಕಂಪ ನನಗೆ. ಹೇಳು ಶಲ್ಯ, ಯಾಕೆ ಹೀಗಾಯ್ತು ಹೇಳು. ಕೃಷ್ಣ, ರಾಜಕೀಯ ರೂಪವನ್ನೊಳಗೊಂಡು ನನ್ನನ್ನ ಪ್ರಶ್ನಿಸ್ತಾ ಇದ್ದೀಯೇ. ನಿನ್ನ ಬಗೆಗೂ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಏನು ಕೇಳು. ಕರ್ಣನ ಬಂಡಿಯನು ಕರುಣಾನ ಬಂಡಿಯನು ನಾವಾಡೆವುದು ದುರ್ನೀತಿಯವುದು ನೀನು. ಕೃಷ್ಣ ಶಲ್ಯ, ನೀನಾಡಿದ ಮಾತು ನಿಜ. ಹ, ಈ ಸಾರಥಿತನ ಎಂಬುದು ಹೀನ ವೃತ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ಹಾ, ಏನು ಮಾಡೋಣ? ಏನು ನನ್ನ ಪ್ರಾರಬ್ಧ? ಹ, ಕೌರವನ ಪಕ್ಷವನ್ನು ಸೇರುವಾಗ ಇದ್ದ ನಿರೀಕ್ಷೆಯೇ ಬೇರೆ. ಓಹೋ, ಇಲ್ಲಿ ನಡೆದದ್ದೇ ಬೇರೆ. ಹಾ, ಈ ಪಕ್ಷವನ್ನು ಸೇರುವಾಗ ಸರ್ವಸೇನಾಧಿಪತ್ಯವೇ ನನ್ನ ಪಾಲಿಗಿದೆ ಎಂದು ತಿಳಿದಿದ್ದೆ. ಹಾ, ಆದರೇನು ಮಾಡೋದು? ಏನು, ನನ್ನ ಪಾಳಿ ಇನ್ನೂ ಬಂದಿಲ್ಲ. ಹ, ಮಧ್ಯದಲ್ಲಿ ಕರ್ಣನಿಗೆ ಸಾರಥಿಯಾಗಬೇಕೆಂದು, ತನ್ಮೂಲಕ ಕೌರವ ಸ್ಥಾಪನಾಚಾರ್ಯನಾಗಬೇಕೆಂದು ಆ ದುರ್ಯೋಧನ ಕೈಕಾಲು ಕಟ್ಟಿಕೊಂಡ. ಮಾತಿಗೆ ಕಟ್ಟುಬಿದ್ದೆ ಕೃಷ್ಣ. ಓಹೋ, ಹೀಗಾದರೂ ಸುದ್ದಿಯಲ್ಲಿರುವಂತಾಯ್ತಲ್ಲ. ಓಹೋ, ಅದು ಒಂದು ಸಮಾಧಾನ. ಪ್ರಚಾರದ ಆಸೆ ತಮಗೆ? ಖಂಡಿತವಾಗಿ. ಈ ಪ್ರಚಾರದ ಆಸೆ, ಅಧಿಕಾರದ ದಾಹ ಎಂಬುದು ದೇವತೆಗಳಿಗೆ ತಪ್ಪಿಲ್ಲ. ಅಂತಹದ್ರಲ್ಲಿ ನಾನು ಮಹಾರಾಜ, ನನ್ನಲ್ಲಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಇರಲಿ, ಏನಾದರೊಂದು ಕಾರಣದಿಂದ ಈಗಿನ ಸ್ಥಾನ ತೆರವಾಯಿತೆಂದರೆ ನನಗೇ ಅವಕಾಶ ಸಿಕ್ಕಿತು ಎಂಬ ಆಶಾಭಾವವೂ ಇದೆ. ಓಹೋ, ಅದಿರಲಿ ಕೃಷ್ಣ. ಸಾರಥ್ಯದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡುವ ನೀನು ಅದೇ ವೃತ್ತಿಯಲ್ಲಿ 16 ದಿನಗಳನ್ನು ಕಳೆದಾಯ್ತಲ್ಲ. ಹೇಳು ಕೃಷ್ಣ, ಯಾಕೆ ದ್ವಾರಕೆಯಲ್ಲಿ ಎಲ್ಲರೂ ನಿನ್ನ ಕೈ ಬಿಟ್ಟರೋ? ಅಥವಾ ಬಲರಾಮದೇವರು ಮನೆಯಿಂದ ಹೊರಗಟ್ಟಿದರೋ? ಒತ್ತಾಯವಿಲ್ಲ ಕೃಷ್ಣ, ಹೇಳಿದ್ರೆ ಕೇಳ್ತೇನೆ. ಶಲ್ಯ, ಕೃಷ್ಣ, ನಾನು ಸಾರಥ್ಯವನ್ನ ಹೀನ ಎಂದದ್ದು ನಿನ್ನ ದೃಷ್ಟಿಯಿಂದ. ಆಳುವವನು ಆಳಾದರೆ ಹೀನವೇ ಹೊರತು ಆಳಾಗಿದ್ದವನು ಹೀನನಲ್ಲ. ನಾನು ಮೊದಲಿನಿಂದಲೂ ಗೋವುಗಳನ್ನ ಮೇಯಿಸ್ತಾ ಇದ್ದವನು, ಗೋಪಾಲಕನಾದವನು, ಈಗ ಅಶ್ವಪಾಲಕನಾಗಿದ್ದೇನೆ ಅಷ್ಟೇ. ಮೇಲಾಗಿ ಮಾನ ಅವಮಾನಗಳ ಚಿಂತೆಯೇ ನನಗಿಲ್ಲ. ಅಗ್ರಪೂಜೆಯು ದೊರೆಯುತ್ತೆಂದು ಗೌರವ ಹೆಚ್ಚುವುದೂ ಇಲ್ಲ. ಎಂಜಲ ಎಲೆಯನ್ನು ಎತ್ತಿದ ಕಾರಣಕ್ಕೆ ನನ್ನ ಮಾನಕ್ಕೆ ಮುಕ್ಕಾಗುವುದೂ ಇಲ್ಲ. ತಕ್ಕುದಾದ್ದೇ, ನಮ್ಮಂತವರ ಮಾನವು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀನು ಹಾಗಲ್ಲ ನೋಡು, ಮಾನವುಳ್ಳವನು. ನಾನು ಪಾಂಡವ ಪಕ್ಷವನ್ನು ಸೇರುವಾಗಲೇ ಈ ಉದ್ಯೋಗದ ಬಗ್ಗೆ ನನಗೆ ಒಪ್ಪಂದವಾಗಿತ್ತು. ಈ ಉದ್ಯೋಗವನ್ನ ಬಿಟ್ರೆ ನನಗೆ ನಿರುದ್ಯೋಗವೇ ಗತಿ. ಯುದ್ಧವನ್ನ ಮಾಡುವುದಿಲ್ಲ ಎಂದೇ ನಾನು ಹೇಳಿದ್ದು. ನೀನು ಹಾಗಲ್ಲ, ಅರಸನಾದ ನೀನು ಯುದ್ಧಕ್ಕಾಗಿ ಬಂದೆ, ಈಗ ಸಾರಥಿಯಾಗಿ ನಿಂತಿದ್ದೀಯ. ನನಗೆ ಸುಕರ್ಮವಾದದ್ದು ನಿನಗೆ ದುಷ್ಕರ್ಮ. ಅದಿರಲಿ, ಸಾರಥಿಯಾಗಿ ಕುಳಿತರೆ ಆಯ್ತೆ, ಸಾರಥ್ಯದ ಮರ್ಮ ತಿಳಿದಿದ್ದರೆ ಚಂದ. ಇಲ್ಲವಾದರೆ ಯಜ್ಞವನ್ನು ಮಾಡುವುದು ಮಾತ್ರ ತಿಳಿದವನು ಅಡುಗೆ ಭಟ್ಟನಾಗುವುದಕ್ಕೆ ಹೊರಟ ಹಾಗೆ ನಗೆಪಾಟಲಾದಿತ್ತು ಸ್ಥಿತಿ. ಎಲ್ಲರೂ ಎಲ್ಲವನ್ನ ತಿಳಿದಿರುವುದಿಲ್ಲ. ಸಾರಥ್ಯದ ಮರ್ಮವನ್ನ ತಿಳಿದು ರಥವನ್ನ ನಡೆಸಿದರೆ ನಿನಗೂ ಗೌರವ, ವೃತ್ತಿಗೂ ಗೌರವ. ನಿನ್ನ ಸ್ಥಿತಿಯೇನು ಹೇಳೋ ಕೃಷ್ಣ. ಈ ಸಮಾಜದ ವೈಶಿಷ್ಟ್ಯವೇನೆಂದರೆ, ಇಲ್ಲಿ ಗಣ್ಯನೆನಿಸಿದವನು ಏನೇ ಮಾಡಲಿ ಅದು ವಿಶೇಷವಾಗಿ ಪರಿಗಣಿಸಲ್ಪಡುತ್ತದೆ. ಹಾಗಲ್ಲದೆ ಸಾಮಾನ್ಯನಾದವನೊಬ್ಬ ಏನನ್ನಾದರೂ ಸಾಧಿಸಲು ಹೊರಟರೆ ಬಹಳ ವಿಶ್ಲೇಷಣೆಗೊಳಪಡುತ್ತದೆ. ಕೃಷ್ಣ, ಶಲ್ಯ, ಸೇವಕನ ಮದುವೆಗೆ ಅರಸನು ಹೋದರೆ ಅರಸ ಸೇವಕನಾಗುವುದಿಲ್ಲ, ಬದಲಿಗೆ ಸೇವಕನ ಗೌರವವೇ ಹೆಚ್ಚುತ್ತದೆ, ಅರಸನ ಗೌರವಕ್ಕೂ ಕುಂದಿಲ್ಲ. ಇಲ್ಲಿ ಕರ್ಣನಿಗೆ ಸಾರಥಿಯಾದ್ದರಿಂದ ನನ್ನ ಗೌರವಕ್ಕೇನೂ ಕುಂದಿಲ್ಲ, ಬದಲಿಗೆ ಕರ್ಣನ ಗೌರವವೇ ಹೆಚ್ಚಾಗಿದೆ. ಇನ್ನು ಸಾರಥ್ಯದ ಬಗ್ಗೆ ನಿನಗೇನು ತಿಳಿದಿದೆ ಎಂದು ಕೇಳಿದೆಯಲ್ಲವೇ ಕೃಷ್ಣ. ಹೆದರಬೇಡ, ಪಾಂಡುರಾಜನಿಗೆ ದಿಗ್ವಿಜಯ ಕಾಲದಲ್ಲಿ ಸಾರಥಿಯಾಗಿದ್ದವನು ನಾನು. ಅದರಿಂದಲೇ ನನ್ನ ಕೌಶಲ ಖ್ಯಾತಿ ಹರಡಿದ್ದು. ಹಾಗಲ್ಲದೆ ಗೋವುಗಳನ್ನು ಮೇಯಿಸುವ ಗೋಪಾಲಕರ ಅಧಿದೈವವೆನಿಸಿದ ನೀನು, ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ, ಗೋಪಾಲಕ ದನ ಕಾಯುವವ, ನಿನಗೆ ತುರಗ ಲಕ್ಷಣದ ಅರಿವಿದೆ ಎಂದಾದರೆ, ನಾನೊಬ್ಬ ರಾಜ, ನನಗೆ ಯುದ್ಧ, ಸೇನೆ, ಅಶ್ವ, ಆನೆ ಇವುಗಳ ಲಕ್ಷಣಗಳು ತಿಳಿದಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಕೃಷ್ಣ. ಅದಿರಲಿ, ಇನ್ನು ಅರ್ಜುನನ ರಥದ ಸಾರಥ್ಯದ ಬಗ್ಗೆ ಹೇಳುವುದಾದರೆ, ಅರ್ಜುನನದು ದಿವ್ಯವಾದ ರಥ, ಕುದುರೆಗಳು ದಿವ್ಯವಾದವು. ಇಲ್ಲಿ ಸಾರಥಿಯಾದವನು ಅಂದರೆ ನೀನು ನೆಪಕ್ಕೆ ಕುಳಿತರೂ ಸಾಕು. ಓಹೋ, ಹಾಗಲ್ಲದೆ ನೀನೇ ಕುದುರೆಗಳನ್ನು ಆಯ್ದುಕೊಳ್ಳುವ ಸಂದರ್ಭ ಬಂದಿದ್ದರೆ ನಿನ್ನ ಗುಟ್ಟು ಬಯಲಾಗುತ್ತಿತ್ತು. ಕೃಷ್ಣ, ನಿನ್ನ ಗುಟ್ಟನ್ನು ಕಾಪಾಡುವ ಭರವಸೆಯನ್ನು ಕೊಡ್ತೇನೆ. ನಿಜವಾಗಿ ಹೇಳು, ನಿನಗೆ ತುರಗ ಲಕ್ಷಣದ ಅರಿವಿದೆಯೇನು? ಶಲ್ಯ, ನಿನಗೆ ಆ ವಿಷಯದಲ್ಲಿ ಅನುಮಾನವೇ ಬೇಡ. ನಿನಗೆ ಅಶ್ವಹೃದಯನ್ನು ಬೋಧಿಸಿದಂತ ಸಾಂದೀಪನಿ ಗುರುಗಳೇ ನನಗೂ ಗುರುಗಳು. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಸಾರಥ್ಯದ ಭರ್ಮವೇ ಬೇರೆ. ಸಾರಥಿಯಾದ ನಾನು ಕುದುರೆಗಳನ್ನು ರಥವನ್ನೂ ನಿಯಂತ್ರಿಸುವುದಷ್ಟೇ ಅಲ್ಲದೆ ರಥಿಕನನ್ನು ನಿಯಂತ್ರಿಸುತ್ತೇನೆ. ನಮ್ಮ ಅರ್ಜುನ ನಾನು ಹಾಕಿದ ಗೆರೆಯನ್ನು ದಾಟುವುದಿಲ್ಲ. ಅಂತ ಯೋಗ್ಯತೆ ನಿನಗಿದೆಯೇನೋ? ನನ್ನ ಯೋಗ್ಯತೆಯನ್ನು ಕೇಳ್ತಾ ಇದೀಯ ಕೃಷ್ಣ? ಖಂಡಿತವಾಗಿ ನಿನಗಿಂತ ಒಂದು ಕೈ ಮೇಲೆ. ಅರ್ಜುನ ಒಂದೊಮ್ಮೆ ನಿನ್ನ ಮಾತನ್ನು ಮೀರಿದರೆ ನೀನೇನು ಮಾಡುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಕರ್ಣ ನನ್ನ ಮಾತನ್ನು ಮೀರಿದ್ದೇ ಆದಲ್ಲಿ ಅರೆಗಳಿಗೆಯೂ ಸಾರಥಿಯಾಗಿ ಇರಲಾರೆ, ಇದು ಸತ್ಯ. ಹಾಗಾದ್ರೆ ಸರಿ, ಮುಂದೆ ನೋಡೋಣ. ನೋಡೋಣ. ಬರೀದಲ್ಲ ನೋಡು ನಿಲ್ಲು ಸಮರಕ್ಕೆ. ಅರ್ಜುನ, ಬಹಳ ಕಾಲದಿಂದ ಕಾಯುತ್ತಿದ್ದಂತಹ ಸಮಯ ಇಂದು ಸನ್ನಿಹಿತವಾಗಿದೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನ ತೀರ್ಮಾನಿಸುವಂತಹ ಕಾಲ ಇದು. ಸಿಂಧೂ ದೇಶದ ದೊರೆ ಜಯದ್ರಥನನ್ನ ಮೋಸದಿಂದ ಕೊಂದ ಹಾಗೆ ಈ ಕರ್ಣನನ್ನು ಕೊಲ್ಲಬಹುದು ಎನ್ನುವುದಾಗಿ ನೀನು ಭಾವಿಸಬೇಡ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡಬೇಕಾದಂತಹ ಸಮಯ ಇದು, ಎಚ್ಚರವಿರಲಿ. ಕರ್ಣ, ಕಳವಿನಲ್ಲಿ ಬೆಂಗಡೆಯೋಳು, ಕಳವಿನಲ್ಲಿ ಬೆಂಗಡೆಯೋಳು ಕರದ ಬಿಲ್ಲ ಕೊಡಿದೆ. ಜೀವಗಳ್ಳನೆಂದು ಬಲ್ಲೆ ಗೋ ಗ್ರಹಣ ದಿನದಲ್ಲಿ. ಕರ್ಣ, ಅರ್ಜುನ ಜಯದ್ರಥನನ್ನು ಸಂಜೆಯಾಗುವುದರೊಳಗೆ ಕೊಲ್ಲುವ ಭಾಷೆ ಮಾಡಿದ್ದೆ. ಹೇಡಿಯಾದ ಸೈಂಧವ ಅಡಗಿಬಿಟ್ಟ. ಅರ್ಜುನ ಬೆಂಕಿಗೆ ಬಿದ್ದು ಸಾಯುವುದನ್ನೇ ಕಾಣುವುದಕ್ಕೆ ಕಾತರಿಸಿದ. ಮೋಸಕ್ಕೆ ಮೋಸ, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನ ಕೊಂದಿರಿ, ಅಲ್ಲಿ ನಿನ್ನ ಪಾಲು ದೊಡ್ಡದು. ಹಿಂಗಡೆಯಿಂದ ಬಂದು ಅವನ ಬಿಲ್ಲನ್ನು ತುಂಡರಿಸಿದ ಶೂರ. ನೀನು ಧೈರ್ಯಶಾಲಿಯೇ ಆಗಿದ್ದರೆ ಎದುರು ನಿಂತು ಹೋರಾಡಬಹುದಿತ್ತು. ನನ್ನ ಮಗ ಅಭಿಮನ್ಯುವಿನ ಎದುರು ನಿಂತು ಹೋರಾಡಲಾರದೆ ಜೀವಗಳ್ಳತನದಿಂದ ವರ್ತಿಸಿದ ನೀನು ಈ ಅರ್ಜುನನನ್ನು ಎದುರಿಸಲು ಸಾಧ್ಯವಾಯಿತೇ? ಅಷ್ಟಕ್ಕೂ ನೀನು ನನ್ನನ್ನು ಎದುರಿಸುತ್ತಿರುವುದು ಇದೇ ಮೊದಲ ಬಾರಿಯೇನಲ್ಲ. ಈಗಾಗಲೇ ಮತ್ಸ್ಯ ನಗರದಲ್ಲಿ ಗೋಗ್ರಹಣದ ಸಮಯದಲ್ಲಿ ನೆಲ ಕಚ್ಚಿ ಒರಗಿದ ನಿನ್ನ ಪೌರುಷ ನನಗೆ ಚೆನ್ನಾಗಿ ಗೊತ್ತು. ನಾನು ಮನಸ್ಸು ಮಾಡಿದ್ದರೆ ಅಂದೇ ನಿನ್ನ ಕಥೆಯನ್ನ ಮುಗಿಸಬಹುದಿತ್ತು. ನಾನು ಹಾಗೆ ಮಾಡಿದ್ದರೆ ಈ ಮಾತನ್ನು ಹೇಳಲಿಕ್ಕೂ ನೀನು ಉಳಿಯುತ್ತಿರಲಿಲ್ಲ. ಅರ್ಜುನ, ಕರ್ಣ ಅಭಿಮನ್ಯುವಿನ ಬಿಲ್ಲನ್ನ ಕಡಿಯುವಂತಹ ಸಂದರ್ಭದಲ್ಲಿ ನಾನು ತಪ್ಪಿದ್ದು ನಿಜ. ಅಂತಹ ವೀರನನ್ನ ಹಾಗೆ ಕೊಲ್ಲುವುದಕ್ಕೆ ನನಗೂ ಮನಸ್ಸಿರಲಿಲ್ಲ. ಆದ್ರೆ ಏನು ಮಾಡೋಣ, ಸೇನಾಧಿಪತಿಗಳ ಆಜ್ಞೆಯನ್ನ ನಾನು ಪಾಲಿಸಲೇಬೇಕಾಗಿತ್ತು. ಆದರೆ ಗೋಗ್ರಹಣದ ವಿಚಾರವನ್ನ ನೀನು ಹೇಳಿದೀಯಲ್ಲ, ಗೋಗ್ರಹಣದ ಯುದ್ಧ ಅದು ಯುದ್ಧವೇ ಅಲ್ಲ, ಅದು ಯುದ್ಧದ ಆಟ. ನಮಗೆ ಬೇಕಾಗಿದ್ದು ಜಯ ಅಲ್ಲ, ಕೇವಲ ನಿಮ್ಮ ರಹಸ್ಯ ಭೇದನ. ಆದರೆ ಆ ಸಂದರ್ಭದಲ್ಲಿ ನೀನು ಬಳಸಿದಂತಹ ಅಸ್ತ್ರ ಯಾವುದು? ಸಂಮೋಹನಾಸ್ತ್ರ. ವೀರರಾದವರು ಶೂರರಾದವರು ಬಳಸುತ್ತಾರೆಯೇ ಅದನ್ನ? ಕಳ್ಳರು ಬಳಸುವಂತಹ ಸಂಮೋಹನಾಸ್ತ್ರ ಆ ಅಸ್ತ್ರದ ಬಲದಿಂದಲೇ ಅಲ್ಲವೇ ನೀನು ನಮ್ಮ ವಸ್ತ್ರಾಭರಣವನ್ನ ಅಪಹರಣ ಮಾಡಿದ್ದು? ಆದ್ದರಿಂದ ಅಂತಹ ಯುದ್ಧದಿಂದ ಗೆದ್ದೇ ಎಂದು ಸಂಭ್ರಮಿಸಬೇಡ. ಆ ಗೋಗ್ರಹಣದ ವಿಚಾರ ಆಗಿರಲಿ, ಇದೋ ನಿನಗೆ ಸೋಮಗ್ರಹಣ ಖಂಡಿತ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡು. ನನ್ನೆದುರು ಸಾಕ್ಷಾತ್ ಭಾರ್ಗವೇಂದ್ರರೇ ಬರಲಿ, ಅವರನ್ನು ದಣಿಸಬಲ್ಲೆ ಮಣಿಸಬಲ್ಲೆ. ಅರ್ಜುನ, ಹೋರಾಟಕ್ಕೆ ಸಿದ್ಧನಾಗು. ಕರ್ಣ, ಅಬ್ಬಾ ಏನಾಯಿತು ನನ್ನ ಪರಿಸ್ಥಿತಿ? ಹೀನಾದೆನು ಕೌರವೇಶ್ವರಗೇನು ಗತಿಯೋ, ಹರ ಮಹಾದೇವ ಈ ವಿರೋಧಕ್ಕೆ ಕಾದೆನೆಂದೆನು ತಳಲಿದನು. ಕರುಣ ಭುವನೇಶ ಮಾತೆಯು ಶಿವ, ಇದೇನಾಯಿತು ಕರ್ಣನ ಪರಿಸ್ಥಿತಿ? ಯುದ್ಧವು ಮುಂದುವರಿಯುತ್ತಿದ್ದಂತೆ ಕೈ ಸೋಲುತ್ತಾ ಇದೆ. ಕಲಿತಿದ್ದ ಅಸ್ತ್ರಗಳು ಒಂದು ಕೂಡ ನೆನಪಿಗೆ ಬಾರದೇ ಹೋಗುತ್ತಾ ಇದೆಯಲ್ಲ. ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತೆ? ಹಾಗಾದರೆ ನನ್ನ ಅವಸಾನ ಕಾಲವು ಸಮೀಪಿಸುತ್ತಾ ಇದೆಯೇ? ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಆದರೆ ನನ್ನೊಡೆಯನಾದ ಸುಯೋಧನನ್ನ ನಡುನೀರಿನಲ್ಲಿ ನಾನು ಕೈಬಿಟ್ಟು ನಡೆಯುವಂತಾಯಿತಲ್ಲ, ಅದಕ್ಕಾಗಿ ಚಿಂತಿಸ್ತಾ ಇದ್ದೇನೆ. ಎಂತಹ ಸೌಭಾಗ್ಯದ ಹುಟ್ಟು ನನ್ನದು! ಸಾಕ್ಷಾತ್ ಸೂರ್ಯದೇವನಿಂದ ಕುಂತಿದೇವಿಯಲ್ಲಿ ಹುಟ್ಟಿದಂತಹ ಕುವರ ನಾನು. ಹುಟ್ಟುವಾಗಲೇ ಕವಚ ಕುಂಡಲಗಳಿಂದ ಸುಶೋಭಿತನಾದವನು ನಾನು. ಆದರೆ ಹೆತ್ತ ತಾಯಿಗೆ ಬೇಡದ ಮಗುವಾಗಿ ಗಂಗೆಯ ಮಡಿಲನ್ನ ಸೇರಿದನಲ್ಲ. ಸೂತನಾದಂತಹ ಅತಿರಥನ ಅರಮನೆಯಲ್ಲಿ ನಾನು ಬೆಳೆದೆ. ಸೂತ ಎಂಬುದಾಗಿ ತಿರಸ್ಕಾರಕ್ಕೆ ಒಳಗಾದೆ. ಆಗ ನನ್ನೊಡೆಯ ಸುಯೋಧನ ನನ್ನನ್ನು ಆಧರಿಸದಿದ್ದರೆ ಅಂದೇ ಈ ಕರ್ಣನ ಅವಸಾನ ಆಗಿರುತ್ತಿತ್ತು. ನನ್ನ ಒಡೆಯನಾದರೂ ನನ್ನಲ್ಲಿ ತೋರಿದಂತಹ ಆತ್ಮೀಯತೆಯಾದರೂ ಎಂತಹದ್ದು! ಒಂದೇ ಒಂದು ಕ್ಷಣವಾದರೂ ಕೂಡ ನನ್ನ ಕೀಳು ವಂಶದ ನೆನಪು ಬಾರದಂತೆ ತನ್ನ ಸುಖ ದುಃಖಗಳನ್ನು ನನ್ನಲ್ಲಿ ಹಂಚಿಕೊಂಡ. ಹೆಚ್ಚೇನು ಹೇಳಲಿ, ಉಣ್ಣುವ ಅನ್ನದಲ್ಲಿ ನನಗೆ ತುತ್ತನ್ನು ತೆಗೆದಿಟ್ಟಂತಹ ನನ್ನ ದೊರೆ, ಆತನ ಆಪತ್ತಿಗೊದಗದೆ ಸಾಯುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂತೆ. ಛೆ, ಎಲ್ಲವೂ ಸರಿಯಾಗಿತ್ತು. ಎಲ್ಲಿಯವರೆಗೆ? ಶ್ರೀಕೃಷ್ಣ ಬಂದು ನಿಜವನ್ನ ಹೇಳುವವರೆಗೆ. ಈ ಕರ್ಣನ ಸುದೀರ್ಘ ಬದುಕಿನ ಅವಧಿಯವರೆಗೆ ಮುಚ್ಚಿಟ್ಟಂತಹ ನನ್ನ ಜನ್ಮ ರಹಸ್ಯವನ್ನ ಕೃಷ್ಣ ಸರಿಯಾದ ಸಂದರ್ಭದಲ್ಲಿ ಬಿಚ್ಚಿಟ್ಟ. ಆತ ನನ್ನ ಜನ್ಮ ರಹಸ್ಯವನ್ನ ಹೇಳಿದ ಮೇಲೆ ಪಾಂಡವ ದ್ವೇಷದ ಅಡಿಪಾಯವೇ ಕುಸಿದು ಹೋಯಿತು. ಅದು ಸಾಲದೆಂಬಂತೆ ತಾಯಿಯಾದ ಕುಂತಿದೇವಿಯೇ ನನ್ನ ಪ್ರಾಣವನ್ನ ತೆಗೆಯುವ ಮೃತ್ಯು ದೇವತೆಯಾಗಿ ನಿಂತಳಲ್ಲ. ಆಕೆಯ ಸಂಕಟಕ್ಕೆ ಸ್ಪಂದಿಸ ಹೊರಟ ನಾನು ನಾನೇ ಕೈಯಾರೆ ನನ್ನ ಬದುಕಿಗೆ ಬೆಂಕಿ ಇಟ್ಟುಕೊಂಡೆ. ಏನು ಮಾಡುವುದು? ಅವಳ ಮಾತನ್ನ ಮನ್ನಿಸಿ ಪಾಂಡವ ಪಕ್ಷವನ್ನ ನಾನು ಸೇರಿದ್ದೆ ಅಂತಾದರೆ ದುರ್ಯೋಧನನಿಗೆ ದ್ರೋಹಿ ಆಗ್ತಾ ಇದ್ದೆ. ಸೇರಲಿಲ್ಲ ಅಂತಾದರೆ ಮಾತ್ರ ದ್ರೋಹಿ. ಸ್ವಾಮಿ ದ್ರೋಹಿ ಆಗಬೇಕು, ಇಲ್ಲ ಮಾತ್ರ ದ್ರೋಹಿ ಆಗಬೇಕು. ಇಂತಹ ಇಬ್ಬಂದಿತನದಲ್ಲಿ ಒಡೆದು ಹೋದಂತಹ ಈ ಹೃದಯವನ್ನ ಹೊತ್ತು ಬದುಕುವುದೆಂತು? ಆದ್ದರಿಂದ ನನ್ನ ಒಡೆಯನಿಗೋಸ್ಕರ ನನ್ನನ್ನು ನಾನು ನನ್ನ ಶ್ರೀಹರಿಗೆ ಅರ್ಪಿಸಿಕೊಳ್ಳುತ್ತೇನೆ. ದೇವರೇ, ಈ ಜಗತ್ತಿನಲ್ಲಿ ಮತ್ತೊಬ್ಬ ಕರ್ಣ ಹುಟ್ಟುವುದು ಬೇಡ. ಆ ಪ್ರಾರ್ಥನೆ ಒಂದು ಉಳಿದಿದೆ. ಹಾಗೆಯೇ ಸಾಯುವ ಸಂದರ್ಭದಲ್ಲಿ ನನಗೊಂದು ಸಮಾಧಾನ ಇದೆ. ಈ ಜೀವದ ಸಲುವಾಗಿ ನನ್ನ ಜೀವನಧ್ಯೇಯವನ್ನು ನಾನು ಬಲಿ ಕೊಡಲಿಲ್ಲವಲ್ಲ ಎನ್ನುವಂತಹ ಸಮಾಧಾನದೊಂದಿಗೆ ಪಾರ್ಥನ ರಥದಲ್ಲಿ ಕುಳಿತಂತಹ ನಳಿನ ಲೋಚನನನ್ನು ನಾನು ಕಣ್ತುಂಬಿಕೊಳ್ಳುತ್ತೇನೆ. ನನ್ನ ಅಂತರಂಗ ಬಹಿರಂಗದಲ್ಲೆಲ್ಲ ಅವನನ್ನೇ ಧ್ಯಾನಿಸುತ್ತಾ ಅವನ ಧ್ಯಾನದಲ್ಲೇ ನಿರತನಾಗಿರುತ್ತೇನೆ. ಮುಂದೇನಾಗುತ್ತದೋ ನೋಡೋಣ. ಕರ್ಣನಿಗೆ ಮುಕ್ತಿಯಲೈದಿದ ವಿಪ್ರವೇಶದಲ್ಲಿ ಕೇಳು ಕರ್ಣನೇ ಜಾಗಿ ಎಂಬುದ ಕೇಳು ಕರ್ಣನೇ ಜಾಗಿ ಎಂಬುದ ಕೇಳಿ ಬಂದಿಗೆ ಎನ್ನ ಭೀಷ್ಟವ ಪಾಲಿಸೆ ನೀನೊಬ್ಬ ದಾನಿ ಎಂದು ನಿನ್ನಲ್ಲಿಗೆ ಯಾಚಕನಾಗಿ ಬಂದಿದ್ದೇನೆ. ಓಹೋ, ಬ್ರಾಹ್ಮಣೋತ್ತಮರು, ನಮಸ್ಕರಿಸಿಕೊಂಡಿದ್ದೇನೆ. ನಿನ್ನ ಕಿವಿಗಳಲ್ಲಿ ಶೋಭಿಸುತ್ತಿರುವ ಕುಂಡಲಗಳನ್ನು ನಿನ್ನ ಹೃದಯದಲ್ಲಿರುವ ಅಮೃತ ಕಲಶದೊಂದಿಗೆ ದಾರೆಯನ್ನು ಎರೆದು ಕೊಡು. ಆಯಿತು ಸ್ವಾಮಿ. ಈ ಕರ್ಣನ ಸಾವಿಗೆ ಇದ್ದ ಕಟ್ಟ ಕಡೆಯ ತಡೆಯನ್ನು ಕೂಡ ನಿವಾರಿಸಲಿಕ್ಕೆ ನೀನು ಬಂದೆಯಾ ಸ್ವಾಮಿ? ನಿನ್ನಿಚ್ಛೆಯಂತಾಗಲಿ. ಇದೋ ಕುಂಡಲಗಳನ್ನ ಕತ್ತರಿಸಿ ತೆಗೆದಿದ್ದೇನೆ. ಹೃದಯವನ್ನ ಸೀಳಿ ಅಮೃತ ಕಲಶವನ್ನ ಹೊರತೆಗೆದು ಇದೋ ದಾರೆ ಎರೆದು ಕೊಡುತ್ತಾ ಇದ್ದೇನೆ. ಮುರಹರನಿಗೆ ಅರ್ಪಿತವಾಗಲಿ. ಕರ್ಣ, ನಿನ್ನ ದಾನ ನಿಷ್ಠೆಗೆ ಮೆಚ್ಚಿದ್ದೇನೆ. ಇಂಥ ಸಮಯದಲ್ಲಿಯೂ ನಸುವು ಬೇಸರಿಸದೆ ದಾನ ಮಾಡಿದ ನೀನು ದಾನಶೂರನೆಂಬ ಅಮರ ಕೀರ್ತಿಯನ್ನು ಪಡೆಯುತ್ತೀಯ. ನಿನಗೆ ಬೇಕಾದ ವರವನ್ನ ಕೇಳು. ಸ್ವಾಮಿ, ಈ ಲೋಕದ ಬದುಕು ನನಗೆ ಸಾಕಾಗಿದೆ. ಹುಟ್ಟಿದಂದಿನಿಂದ ಬದುಕಿನೊಂದಿಗೆ ಹೋರಾಡಿ ಹೋರಾಡಿ ದಣಿದಿದ್ದೇನೆ ನಾನು. ಈ ನೋವು ಸಂಕಟಗಳಿಂದ ದೂರವಾದಂತಹ ಶಾಶ್ವತವಾದ ಮುಕ್ತಿಯನ್ನ ನನಗೆ ಕರುಣಿಸು ತಂದೆ, ಮುಕ್ತಿಯನ್ನ ಕರುಣಿಸು. ಹಾಗೆಯೇ ಆಗಲಿ. ವೀರ ಮರಣದೊಂದಿಗೆ ಮುಕ್ತಿಯೂ ದೊರೆಯಂತಾಗಲಿ. ಅರ್ಜುನ ಕೇಳರ್ಜುನ ನೀನು ಅರ್ಜುನ, ನಿಂತು ನೋಡುವುದೇನು? ಪಾಶುಪತಾಸ್ತ್ರವನ್ನು ಪಡೆದಾಗ ಅದರೊಂದಿಗೆ ಪಾರ್ವತೀದೇವಿಯು ಕರುಣಿಸಿದಂತ ಅಂಜನ ಶರವನ್ನ ಕರ್ಣನ ಮೇಲೆ ತೆಗೆದು ಹೊಡೆ, ಅದರಿಂದಲೇ ಕರ್ಣನ ಅವಸಾನವಾಗ್ತದೆ. ಕೃಷ್ಣ, ನಿನ್ನ ಮಾತಿನಂತೆ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೇನೆ. ಕರ್ಣ ಸಿದ್ಧನಾಗು. ದ್ಯುಮಣಿ ಕರ್ಣ ದ್ಯುಮಣಿ ಸಹಿತ ಕಮಲಿನಿ ಕೌರವನ ಮುಖ ಕಮಲ ಬಾಡಿತು, ತಿಮಿರ ಹೆಚ್ಚಿತು ಶೋಕ ತಮದೊಡನೆ, ತಿಮಿರ ಹೆಚ್ಚಿತು ಶೋಕ ತಮದೊಡನೆ. ಆ ಅರ್ಜುನ, ನಿನ್ನ ಮಾತಿನಂತೆ ಕರ್ಣನ ಅವಸಾನವಾಯಿತು, ಸೂರ್ಯನ ಅಸ್ತಮಾನವೂ ಆಯಿತು. ಈ ಸುದ್ದಿಯನ್ನ ಧರ್ಮರಾಜನಿಗೆ ಹೇಳೋಣ. ನಡೆ ಕರದೊಳು ಪರಶುಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪರೇವವಗೆ, ಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಪಗೆ ಕೋತ್ವದಿಂದ ತಾಂ ಇದುವರೆಗೆ ಯಕ್ಷಗಾನದಲ್ಲಿ ಕರ್ಣಾವಸಾನ ಸುಜಾತ ಹೆಗಡೆಯವರಿಂದ ಕೇಳಿದರೆ. ಈ ನಂತರ ಕೇಳಿ ಜನಪದ ಗೀತೆಗಳನ್ನು ಬಾಳಪ್ಪ ಹುಕ್ಕೇರಿಯವರಿಂದ. ಯಾತಕವಾಶಾರ ಬುರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವಾಶಾರ ಬುರ ಬ್ಯಾಡ ಊರ ಮುಂದ ತಿಳಿ ನೀರಿನ ಹಳ್ಳ ಬೇವು ಮಾವು ಹುಡುಗಲ ಮರ ಚಳ್ಳ ದಂಡಿ ಗುಂಟ ನೋಡ ನೆಳ ನೆಳ್ಳ ನೀರ ತರುವಾಗ ನೀರ ತರುವಾಗ ನೀರ ತರುವಾಗ ಗಣಿತರ ತೋಡ ಯಾತಕವಾಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವಾಶಾರ ಊರ ಬ್ಯಾಡ ಕಟ್ಟಿ ಮ್ಯಾಲ ಕಾಳಿನ ಚೀಲ ಕಟ್ಟಿ ಮ್ಯಾಲ ಕಾಳಿನ ಚೀಲ ನಡು ಮನಿಯಾಗ ಕಳಗಿಯ ಸಾಲ ತುಂಬಿ ಸೂಸ ತಾವ ಗಡಗಿ ಅಡಕಲ ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ ಒಂದ ಮನಿ ಮಾಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಹೈನ ಜಮ್ಮಿ ಹಾಲ ಸಮುದ್ರ ಹೈನ ಜಮ್ಮಿ ಹಾಲ ಸಮುದ್ರ ಎಟ್ ತಿನ್ನಾಕಿನಿ ಕೆನಿ ಕೆನಿ ಮೊಸರ ಮಜ್ಗೆ ಒಯ್ತಾರ ಊರಂತೂರ ಸುಲ ಕುಂದ್ರ ಬಂಗಾರ ಬಳಿ ತೋಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಹುಡು ಎತ್ತು ಗುಡು ಎತ್ತು ಹಕ್ಕಿಗೆ ಸಿಂಗರ ಸಿಂಗರ ಗುಡು ಎತ್ತು ಹಕ್ಕಿಗೆ ಸಿಂಗರ ಸಿಂಗರಿನ ತಿರುಸ್ತವ ಪುರ ಎತ್ತು ಅಲ್ಲ ಅವನ ಮಣಿ ದೇವ್ರ ಬಸವಣ್ಣಿರದಂತ ಮನೆಯ ದುಕಾಡ ಯತಕವಾಚಾರ ಹೊರದಾಡ ನಮ್ಮ ಹಳ್ಳಿ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾದಕ ವಾಚಾರ ಹೊರಬ್ಯಾಡ ಊರ ಮುಂದ ಊರ ಮುಂದ ಸೀಮಿಯ ಬರ್ಮಾ ಊರ ಮುಂದ ಸೀಮಿಯ ಬರ್ಮಾ ಕಾಳು ಮಾಡ್ತಿರ್ತಾರ ಶ್ರೀ ಬಲ ಭೀಮ ಮಿರ್ ದೇವ್ತಿ ಗುಡಿ ಎಲ್ಲಮ್ಮ ಇವರ ಕರುಣಾ ಇವರ ಕರುಣಾ ತಪ್ಪಿದರೆಲ್ಲ ಕೇಡ ಯಾತಕ ವಾಚಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕ ವಾಚಾರ ಊರ ಬ್ಯಾಡ ಶಾರ ಊರ ಬ್ಯಾಡ ಶಾರ ಊರ ಬ್ಯಾಡ ಬಲು ದೋರ ಕರಿಯಾಕ ಬನ್ನರ ತವರವರ ಕರಿಯಾಕ ಬನ್ನರ ತವರವರ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬ್ಯಾರಿ ಎಲ್ಲ ಕೆಲಸನು ಬಿಟ್ಟು ತರ ತೂರಿ ಹೊಂಟು ಬಂದನು ಸ್ವತಾರ ತರಿ ಸನಿಯಲ್ಲ ಸನಿಯಲ್ಲ ಸನಿಯಲ್ಲ ಹದಿನೆಂಟ ಮೈಲ ದೂರ ಕರಿಯಾಕ ಬಂದರ ತವರವರ ನಮ್ಮೂರ ಜಾತ್ರೆ ಬಲು ದೂರ ಕರಿಯಾಕ ಬಂದರ ತವರವರ ಬಂಡಿ ತಂದಾನ ಬಂಡಿ ತಂದಾನ ಕಟ್ಟಿ ಸವಾರಿ ಬಂಡಿ ತಂದಾನ ಕಟ್ಟಿ ಸವಾರಿ ಗುಳ್ಯ ಗುಂಡ್ಯ ಎರಡೂ ಮೂಡಲು ಹೋರಿ ಗೊಂಡೆ ಹಣ್ಪೆಟ್ಟು ಗಂಟಿ ಗಗ್ಗರಿ ದಾರಿ ಹಿಡಿದರ ದಾರಿ ಹಿಡಿದರ ಮೋಟಾರ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ ಎಳಿತಾರವ್ವ ಏಳ್ನೆಲಿ ತೇರ ಎಳಿತಾರವ್ವ ಏಳ್ನೆಲಿ ತೇರ ಕುಸಿ ಆಗತಾವ ಬಲು ದುಮರ ತೀರ್ನ ಕಳಸಕ್ಕ ತೀರ್ನ ಕಳಸಕ್ಕ ಹೊಳೆಯು ಬಂಗಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ದೋರ ಬಲು ದೋರ ಕರಿಯಾಕ ಬಂದಾರ ತವರವರ ಮಾವ ಗೆಳ್ಯಾನ ಹೋಗಿ ಬಾಬ್ಯಾಗ ಮಾವ ಗೆಳ್ಯಾನ ಹೋಗಿ ಬಾಬ್ಯಾಗ ಅತಿ ಅಂತಾಳ ಕೇಳ ನಿನ್ನವಗ ಅವ್ರನ್ನ ಕೇಳು ಬಗ್ಗಿ ಇನ್ನ ಹೆಂಗ ಇಂದ ಬಂದೀನಿ ಇಂದ ಬಂದೀನಿ ಒಳಗ ಆಗಲೀರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ದೋರ ಕರಿಯಾಕ ಬಂದಾರ ತವರವರ ಬರು ಮನಸ್ಸ ಕೊಡ್ಬೇಕ ನನ್ನ ಧ್ವರಿಗಿ ಬರು ಮನಸ್ಸ ಕೊಡ್ಬೇಕ ನನ್ನ ಧ್ವರಿಗಿ ಬಾನ ನಾನು ಒಯ್ತೀನಿ ದೇವರಿಗಿ ಕಾಯಿ ಒಡಿಸ್ತೀನಿ ದೇವಿ ತೇರಿಗಿ ರಾಯ ತೋಡಿದ್ರ ಜಾತ್ರಿ ಬಲು ಪೂರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರಿ ಬಲು ತೋರ ಕರಿಯಾಕ ಬಂದಾರ ತವರವರ ತವರವರ ತವರವರ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಲಿಂಗ ಪೂಜಯ ಲಿಂಗ ಪೂಜಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜ